ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ ನಿಧಾನವಾಗಿ ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ. ಕಾಳಪ್ಪ ಅವರೇ, ನೆನ್ನೆ ನೀವು ಹೇಳ್ತಾ ಇದ್ರಿ ಇರುವಂತಹ 4.5 ಎಕರೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಇದನ್ನ ಬೀಜದ ಉತ್ಪಾದನೆಗೆನೆ ನೀವು ಮೀಸಲಾಗಿ ಇಟ್ಟಿದ್ದೀರಿ. ಪಶುಪಾಲನೆ ಇರೋದ್ರಿಂದ ನಿಮಗೆ ಗೊಬ್ಬರದ ಖರ್ಚಾಗಲಿ ಅಥವಾ ಈ ಒಂದು ಕೀಟನಾಶಕಗಳು ರೋಗನಾಶಕಗಳು ಇದು ಯಾವುದೇ ಖರ್ಚಿಲ್ಲ, ಶೂನ್ಯ ಬಂಡವಾಳದ ಕೃಷಿಯನ್ನ ನೀವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ರಿ. ಹೌದು ಸರ್. ಹೇಗೆ ಅನಿಸ್ತಾ ಇದೆ ನಿಮಗೆ ಇಷ್ಟು ವರ್ಷ ಇದೆಲ್ಲ ಮಾಡಿದ ಮೇಲೆ? ಸರಿ, ತುಂಬಾ ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಯಾಕೆಂದ್ರೆ ಭೂಮಿ ತಾಯಿ ಸೇವೆ ಮಾಡಿದ್ರೆ ಪ್ರತಿಯೊಬ್ರು ತಿಳ್ಕೊತಾರೆ, ಔಷಧಿ ಹೊಡಿ ಗೊಬ್ಬರ ಹಾಕು, ಔಷಧಿ ಹೊಡಿ ಗೊಬ್ಬರ ಹಾಕು ಅಂತ. ನಾನು ಪಕ್ಕ ನಮ್ಮ ರೈತರೇ ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಔಷಧಿ ತಗೋಬಾ ಗೊಬ್ಬರ ತಗೋಬಾ ಅಂತ ಇರ್ತಾರೆ. ಆವಾಗ ಭೂಮಿ ಸತ್ವಾಂಶ ಕಳ್ಕೊತಾ ಹೋಗ್ತದೆ, ಗೊಬ್ಬರ ಹಾಕಿ ಔಷಧಿ ಹೊಡೆದಂಗೆ ಸತ್ವಾಂಶ ಕಳ್ಕೊತಾ ಇರ್ತದೆ, ಮತ್ತೆ ಇಲ್ಲಿ ನಮ್ಮ ಆರೋಗ್ಯನು ಕೆಡ್ತಾ ಇರ್ತದೆ, ನೆಮ್ಮದಿ ಇಲ್ಲ ಅವ್ರಿಗೆ. ಇವತ್ತು 1 ಎಕರೆ ನಾವು ವ್ಯವಸಾಯ ಮಾಡ್ತೀನಿ ಅಂತ ಅಂದ್ರೆ ಆಳ್ ಕರ್ಕೊಬಂದು ಮತ್ತೆ ಫರ್ಟಿಲೈಸರ್ ಮತ್ತೆ ಪೆಸ್ಟಿಸೈಡ್ ಇವೆಲ್ಲ ತಗೋಬರ್ತೀನಿ ಅಂದ್ರೆ 10-15 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚನ್ನು ನಾವು ಉಳಿಸ್ತಾ ಇದೀವಿ. ಯಾವುದೇ ರೀತಿಯಾದ ನಮ್ಗೆ 1 ರೂಪಾಯಿ ಕೊಟ್ಟು ಔಷಧಿ ತರಬೇಕಾದ ಅವಶ್ಯಕತೆ ಇಲ್ಲ, ಗೊಬ್ಬರ ತರಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ರೈತನ ಮನೇಲೂ 1 ಜೊತೆ ಹಸ್ಕೊಳ್ಳೋ ಇಲ್ಲ ಎತ್ಕೊಳ್ಳೋ ನಾಟಿ ಹಸ್ಕೊಳ್ಳೋ ಇದು ಬಿಟ್ರೆ 3 ಎಕರೆನ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಶೂನ್ಯ ಬಂಡವಾಳದಲ್ಲಿ ನಿರ್ವಹಣೆ ಮಾಡ್ಕೋಬಹುದು. ಯಾಕೆಂದ್ರೆ ನಮ್ಮ ಸರ್ಕಾರ ಯಂತ್ರಧಾರೆ ಅಂತ ಮಾಡಿದೆ, ನಮ್ಮ ಸರ್ಕಾರ ಯಂತ್ರಧಾರೆ ಮಾಡೋದಕ್ಕೆ ಗೋಧಾರೆ ಅಂತ ಮಾಡ್ಬಿಟ್ಟು ಪ್ರತಿ ಒಂದು ನಮ್ಮಂತ ಸಣ್ಣ ಕುಟುಂಬಕ್ಕೆ 1 ಜೊತೆ ಎತ್ತನ್ನ ಸಾಕು. ಯಾಕೆಂದ್ರೆ ಇವತ್ತು ನಾಟಿ ಹಸು ಬೆರಳೆಣಿಕೆಯಲ್ಲಿದೆ, ಎತ್ಕೊಳ್ಳಾಗ್ಲಿ ಇದಾಗ್ಲಿ ಎಲ್ಲ ಹೆಚ್ಚೆಪ್ಪು ಜರ್ಸಿ ಬಂದು ಮನುಷ್ಯನಿಗೆ ರೋಗ ತರ್ತಾ ಇದೆ. ಈಗ ಶುಗರು, BP, ನಮ್ಮ ಇವತ್ತು ಹೆಣ್ಮಕ್ಳು ಋತುಮತಿ ಆಗ್ತಾ ಇರೋದು 7-8-9 ವರ್ಷ ಒಳಗಡೆ ಆಗ್ತಾ ಇದಾವೆ. ಯಾಕೆಂದ್ರೆ ಹೆಚ್ಚ ಪಾಲು ಕುಡಿತಾ ಇದಾವೆ, ಅದನ್ನ ಬರ್ತಾ ಇದೆ, ಮತ್ತೆ ಆರೋಗ್ಯಕರವಾದ ಹಾಲು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಈಗ ಗೋ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದೆ. ಆ ಗೋ ರಕ್ಷಣೆಗೆ ಅಲ್ಪ ಸ್ವಲ್ಪ ಸಬ್ಸಿಡಿ ಕೊಟ್ಟು ನಮ್ಮ ರೈತರಿಗೆ ಒಂದೊಂದ್ ಜೊತೆ ಎತ್ಕೊಳ್ಳನ್ನ ಸಾಕೊಳಕ್ ಅವಕಾಶ ಕೊಟ್ಬಿಟ್ರೆ ಇವತ್ತೇನು ನಮ್ಮ ಮೊನ್ನೆ ಪ್ರಧಾನಮಂತ್ರಿ ಅವರು ಹೆಚ್ಚಿನವಾಗಿ ರೈತರ ಒಂದು ಆದಾಯನ ದ್ವಿಗುಣ ಮಾಡಬೇಕು ಅಂತ ಹೇಳ್ತಾ ಇದಾರೆ, ಅದು ದ್ವಿಗುಣವಾಗಿ ಸುಲಭವಾಗಿತ್ತದ. ಈಗ ಆ ವಿಷಯಕ್ಕೆ ಬರೋಣ, ಇದು ಸುಲಭವಾಗಿ ಮಾಡಬಹುದಾ ಈ ಬೀಜೋತ್ಪಾದನೆ? ಸರ್ ಬೀಜೋತ್ಪಾದನೆ ಸುಲಭವಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡಬಹುದು. ಪ್ರತಿಯೊಬ್ಬರನು ಅವ್ರವ್ರ ಮನೆಯಲ್ಲಿ ಬೀಜ ಮಾಡ್ಕೊಂಡು ಅವರೇ ಮಾಡ್ಕೊಳ್ಳೋದು ಭಾರಿ ಉತ್ತಮವಾದ ಕೆಲಸ ಸರ್. ನೋಡಿ ಈಗ ಪ್ರತಿಯೊಬ್ಬ ರೈತನು ಸರ್ಕಾರನೇ ಅವಲಂಬನೆ ಮಾಡಿರೋದು. ರಾಗಿ, ಜೋಳ, ಅಲಸಂದೆ, ಹೆಸರುಕಾಳು, ಉದ್ದನ ಕಾಳು ಯಾವ್ದೇ ತಕೊ ಬರ್ತೀನಿ ಅಂತ ಅಂದ್ರೆ ಅವ್ನು ಕೃಷಿ ಇಲಾಖೆಗೆ ಹೋಗ್ಬೇಕು. ನಿಗಮ ಮಂಡಳಿಗೆ ಕೃಷಿ ಇಲಾಖೆಯಿಂದ ಅಲ್ಲಿ ಕಳ್ಸಿಕೊಡ್ತಾರೆ ನಿಗಮ ಮಂಡಳಿಯರು, ಬೀಜ ನಿಗಮ ಮಂಡಳಿಯರು, ಅಲ್ಲಿಂದ ತಗೋಬರ್ಬೇಕು ರೈತ, ಅಲ್ಲಿ ಬೀಜ ಹಾಕ್ಬೇಕು. ಇದು ಒಂದು ಹೊಡೆತ ನಮ್ಮ ರೈತರಿಗೆ ಬೀಳ್ತಾ ಇದೆ. ಅಂದ್ರೆ ಬಿತ್ತನೆ ಬೀಜಕ್ಕೆ ಅವರು ಪರದಾಡೋ ಅಂತಹ ಪರಿಸ್ಥಿತಿ ಬೇಕಾಗಿಲ್ಲ ಅಂತ ನೀವು ಹೇಳೋದು. ನಾ ಬೇಕಾಗಿಲ್ಲ, ನಿಮ್ಮ ಹತ್ರನೇ ಇದ್ರೆ ನಮ್ಮ ರೈತರಲ್ಲ ಬಗ್ಗೆ ನಿಮ್ಗೆ ಖಾತ್ರಿ ಇರ್ಬೇಕಲ್ಲ. ಹೌದು, ಖಾತ್ರಿ ಇರ್ಬೇಕು. ಅದನ್ನ ಅದು ಹೆಂಗೆ ಕಾಪಾಡ್ಕೊಳ್ಬೇಕು? ಕಾಪಾಡ್ಕೋಬೇಕು ಅಂತ ಅಂದ್ರೆ ಸರ್ ಸುಲಭವಾದದ್ದು. ಇವತ್ತು ನಮ್ಗೆ ಒಂದು ಎಕರೆಗೆ ಒಂದು ಕೆಜಿ ರಾಗಿ, ನಮ್ಮ ಹತ್ರ ಮೂರ್ ಕೆಜಿ ಬೇಡ, ಚಿಲ್ಕೆ ಪದ್ಧತಿಯಲ್ಲಿ ಆದ್ರೆ 5 ಕೆಜಿ ರಾಗಿ ಬೇಕಾಯ್ತದೆ. 5 ಕೆಜಿಯಿಂದ ನಮ್ಗೆ ಒಂದ್ 30 ಕೆಜಿ ರಾಗಿನ ನಾವು ಸಂಸ್ಕರಣೆ ಮಾಡ್ಕೋಬೇಕು ಬೀಜಕ್ಕೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ನಮ್ ನಾಟಿ ಮಾಡ್ಕೋಬೇಕು. ಒಂದ್ ಕುಂಟೆಗೆ ನಾಟಿ ಮಾಡಿದ್ರೆ ಸಾಕು, ಒಂದ್ ಕುಂಟೆಗೋ ತಪ್ಪ 2 ಕುಂಟೆಗೋ ಅದನ್ನ ನಾವು ಒಂದು 1/2 ಕೆಜಿ ರಾಗಿನ ಹಾಕಿ ಅದನ್ನ ಗುಳಿ ಪದ್ಧತಿಯಲ್ಲಿ ನಾಟಿ ಮಾಡ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಉತ್ಕೃಷ್ಟವಾಗಿ ಯಾವ್ದೇ ರೋಗ ಬರ್ದಂಗೆ ಅದನ್ನ ನಾವು ಬೆಳವಣಿಗೆ ಮಾಡಿಕೊಂಡು ರಾಗಿನ ಅದ್ರಲ್ಲಿ ಬಂದಂತ ತೆನೆಗಳನ್ನ ಹಣ್ಣು ಪೂರ್ತಿ ಒಣಗಕ್ ಬಿಡಬಾರ್ದು. ಆ ಬಂದಂತ ತೆನೆಗಳನ್ನ ಸ್ವಲ್ಪ ಹಣ್ಣು ಮೆಟ್ಟದಾಗ ತೆನೆ ಎತ್ಕೊಂಡು ಒಂದ್ ಚೀಲದಲ್ಲಿ ಇಟ್ಕೊಂಡು ಅದನ್ನ ಜಾಸ್ತಿ ಬಿಸಿಲಲ್ಲಿ ಒಣಗಿಸಂಗಿಲ್ಲ. ಯಾವ್ದೇ ನಾವು ಬೀಜಗಳನ್ನ ನಾವು ಬೀಜಕ್ಕೆ ಇಟ್ಕೋತೀನಿ ಅಂತಂದ್ರೆ ನಮ್ಗೆ ನೆರಳೆಲೆ ಒಣಗ್ಬೇಕದು. ನೆರಳೆಲೆ ಒಣಗಿಸಿ ಅದನ್ನ ಬಡದು ನೆರಳೆಲೆ ಒಣಗಿಸಿ ಅದನ್ನ ನಮ್ಮಲ್ಲಿ ಮಡಕೆಗಳು ಬರುತ್ತೆ, ಮಡಕೆಗಳು ಹಿಂದೆ ಬರ್ತಾ ಇದ್ದವು ಸಾಪೇಚಿದಗಳು ಇಂಥದನ್ನ ಇದು ಮಾಡಿ ಮತ್ತೆ ಬಿದಿರು ಬುಟ್ಟಿಗಳು ಬರ್ತಾ ಇದ್ವು ಅದ್ರಲ್ಲಿ ನಮ್ ಸಂಸ್ಕರಣೆ ಮಾಡಿ ಅದಕ್ಕೆ ಏನಿಲ್ಲ ರಾಗಿ ಇಟ್ಕೊಂಡು ಅದ್ರ ಜೊತೆಲಿ ರಾಗಿ ಜೊತೆಲಿ ನಮ್ಮ ಕಾಳುಗಳನ್ನ ಇಟ್ಕೋಬಹುದು. ಈಗ ದ್ವಿದಳ ಧಾನ್ಯ ಜಲ್ದಿ ಉಳಿತದೆ ಅಂತ ಹೇಳ್ತಾರೆ, ರಾಗಿ ಜೊತೆ ಆದ್ರೆ ಯಾವ್ದು ಉಳಿಯಲ್ಲ. ಈಗ ಅದಕ್ಕೆ ನಮ್ದು ನಾಟಿ ಇಂಗು ಅಂತ ಬರುತ್ತೆ, ಇಂಗು ಸ್ವಲ್ಪ ಹಸಿರು ಮೆಣಸಿನಕಾಯಿ ಬೇವಿನ ಸೊಪ್ಪು ಮತ್ತೆ ನಮ್ ನಾಟಿ ಹಸು ಬೆರಣಿನ ಒಣಗಿಸಿ ತಟ್ಟಿ ಸಗಲಿನ ಅದು ಒಣಗಿಸಿ ಅದನ್ನ ಬೂದಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಕಾಳುಗಳ ಜೊತೆಲಿ ಸಂಸ್ಕರಣೆ ಮಾಡಿ ಒಂದ್ ಬಿದಿರು ಮುಟ್ಟಿ ಮಾಡ್ಕೊಳ್ಳೋದು, ಒಂದ್ ಕ್ವಿಂಟಲ್ ಇಡೀ ಅಷ್ಟನ್ನ ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು. ಅದನ್ನ ನಾವು ಅದ್ ಗಾಳಿ ಆಡದ ಇಂಗು ಸ್ವಲ್ಪ ಹಸಿರು ಮೆಣಸಿನಕಾಯಿ ಬೇವಿನ ಸೊಪ್ಪು ಮತ್ತೆ ನಮ್ ನಾಟಿ ಹಸು ಬೆರಣಿನ ಒಣಗಿಸಿ ತಟ್ಟಿ ಸಗಲಿನ ಅದು ಒಣಗಿಸಿ ಅದನ್ನ ಬೂದಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಕಾಳುಗಳ ಜೊತೆಲಿ ಸಂಸ್ಕರಣೆ ಮಾಡಿ ಒಂದ್ ಬಿದಿರು ಮುಟ್ಟಿ ಮಾಡ್ಕೊಳ್ಳೋದು, ಒಂದ್ ಕ್ವಿಂಟಲ್ ಇಡೀ ಅಷ್ಟನ್ನ ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು. ಅದನ್ನ ನಾವು ಅದ್ ಗಾಳಿ ಆಡದ ತತ್ ಕಾಳನ್ನ ತಗೋಬೇಕು, ತಕೊಂಡು ನಾವು ಅದನ್ನ ನೆನೆ ಹಾಕ್ಬೇಕು. ನೆನೆ ಹಾಕಿ ಅದನ್ನ ಮೊಳಕೆ ಕಟ್ಬೇಕು. ಮೊಳಕೆ ಕಟ್ಟು ಇಲ್ಲ ನಮ್ ಟ್ರೇಗೋ ಇಲ್ಲ ನಮ್ ಭೂಮಿಲಿ ಎಲ್ಲರೂ ಒಂದಿಷ್ಟಗಳ ಜಾಗ ಮಾಡ್ಕೊಂಡು ಅದಕ್ಕಾಗಿ ಸಪರೇಟ್ ಜಾಗ ಮಾಡಬಹುದು, ಏನ್ ತೊಂದ್ರೆ ಇಲ್ಲ, ನಮ್ಮ ಮನೆ ಮುಂದೆ ಸಾಕೋದಕ್ಕೆ ಜಾಗ ಮಾಡ್ಕೊಳಕ್ಕೆ. ಅದನ್ನ ಮಾಡ್ಕೊಂಡು ಅದ್ರಲ್ಲಿ ನಾವ್ ಎಷ್ಟು ಬೀಜ ಹಾಕಿರ್ತೀವಿ ಅದ್ರಲ್ಲಿ ಎಷ್ಟು ಕಡಿತೇವೆ ಹುಟ್ಟುತ್ತೆ ಅನ್ನೋದ್ರ ಮೇಲೆ ನಾವು ಜರ್ಮಿನೇಷನ್ ಲೆಕ್ಕ ಹಾಕೋಬಹುದು. ಅದನ್ನ ಲೆಕ್ಕಾಚಾರ ಹಾಕೊಂಡು ಸಾಮಾನ್ಯ ಎಷ್ಟು ಬರುತ್ತೆ, 100 ಇರುತ್ತೆ, 100 ಇರುತ್ತೆ ಸರ್. ಅದಕ್ಕೆ ಯಾಕೆಂದ್ರೆ ನಮ್ ನಾಟಿ ಒಂದು ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ನಮ್ ನಾಟಿ ತಳಿಗಳು ಜಲ್ದಿ ನಿದ್ದೆ ಮಾಡುತ್ತೆ, ಸ್ಲೀಪಿಂಗ್ ಪಿರಿಯಡ್ ಹೋಗುತ್ತೆ. ಅದನ್ನ ಎಚ್ಚರ ಮಾಡ್ಬೇಕು ನಾವು. ನಾವು ಏನ್ ನಾವು ಈಗ ಬೀಜ ನಾಟಿ ಮಾಡ್ಬೇಕು, ಇನ್ನೊಂದು ವಾರದಲ್ಲಿ ಮಳೆ ಬೀಳುತ್ತೆ, ನಾಟಿ ಮಾಡ್ಬೇಕು ಮುಂಚಿತ 15 ದಿನ ಮುಂಚಿತವಾಗಿ ನಾವು ಅದನ್ನ ಮೊಳಕೆ ಬರ್ಸಕ್ ಪ್ಲಾನ್ ಮಾಡ್ಬೇಕು. ಅದೆಷ್ಟು ಮೊಳಕೆ ಬರುತ್ತೆ ನೋಡ್ಕೊಳ್ಳೋದು. ಕಮ್ಮಿ ಮೊಳಕೆ ಬರ್ತಾ 50 ಕಾಳಲ್ಲಿ ಒಂದು 5-6 ಬಂತು, ಇನ್ ಮಿಕ್ಕಿದೆಲ್ಲ ಸ್ಲೀಪಿಂಗ್ ಅಲ್ಲದೆ ಅಂತ ಆವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬೀಜಾಮೃತ ಮಾಡ್ಕೋಬೇಕು. ಬೀಜಾಮೃತ ಮಾಡ್ಕೊಂಡ್ರೆ ಅದು ಎಚ್ಚರವಾಗಿರುತ್ತೆ. ಎಚ್ಚರ ಮಾಡಿ ನಾವು ಅದನ್ನ ಭೂಮಿಗೆ ಹಾಕ್ಬಿಟ್ರೆ 100 ಬರುತ್ತೆ. ನಿದ್ದೆ ಮಾಡಕ್ ಬಿಡಬಾರ್ದು, ನಿದ್ದೆ ಮಾಡಕ್ ಬರಬಾರ್ದು. ಅದನ್ನ ಬೀಜಾಮೃತ ಹಾಕಿ ಅವುಗಳನ್ನ ಎಳ್ಸಿ ಹಾಕ್ಬೇಕು, ಎಚ್ಚರಗೊಳಿಸ್ಬೇಕು. ಹಾಗಾದಾಗ ಮಾತ್ರ 100 ಸಸಿಗಳು ಬರುತ್ತೆ. ಬರುತ್ತೆ, 100 ಮಾರ್ಕ್ ಸಿಗುತ್ತೆ ಅಲ್ಲಿಗೆ. 100 ಮಾರ್ಕ್ ಸಿಗುತ್ತೆ ಸರ್. ನೀವು ಕೊಡೋ ಬೀಜಗಳೆಲ್ಲ ನಿಮ್ಗೆ ಖಾತ್ರಿ ಇರುತ್ತೆ, 100 ಹಾಗೆ ಆಗುತ್ತೆ ಅಂತ ಖಾತ್ರಿ ಇದೆ ಸರ್. ಇನ್ನು ಈ ಬೀಜಗಳನ್ನ ಈ ಬೀಜೋತ್ಪಾದನೆಗೆ ನೀವು ತೆಗೆದುಕೊಂಡಾಗ ಅವುಗಳನ್ನೇನು ಸಸಿ ಮಡಿ ಮಾಡ್ಕೊಂಡು ಹಾಕ್ತಿರೋ, ನೇರವಾಗಿ ಭೂಮಿಗೆ ಹಾಕ್ತಿರೋ, ಹೇಗೆ ಬೇರೆ ಬೇರೆ? ನೇರವಾಗಿ ಭೂಮಿಗೆ ಹಾಕುವಂತ ಬೀಜಗಳಿದಾವೆ, ಮತ್ತೆ ಸಸಿ ಮಾಡ್ಕೊಂಡು ಹಾಕುವಂತ ಇದಾವೆ. ಈಗ ಆತರದ 2-3 ಹೆಸರು ಹೇಳ್ಬೋದಾ ನೇರವಾಗಿ? ಈಗ ಮೆಣಸು, ಟೊಮೊಟೊ, ಬದನೆ ಮತ್ತೆ ಎಲೆಕೋಸು, ಹೂಕೋಸು, ಇದೆಲ್ಲ ನೇರ ಭೂಮಿಗೆ ಹಾಕ್ತಿರಿ? ಇಲ್ಲ, ಅವೆಲ್ಲ ನೇರವಾಗಿ ಸಸಿ ಮಾಡ್ಬೇಕು. ಸಸಿ ಮಾಡ್ಲೇಬೇಕು ಮಡಿ. ಅದು ಸಸಿ ಮಾಡ್ಬೇಕು ಅಂದ್ರೆ ಟ್ರೇಲ್ ಮಾಡ್ಕೊಳ್ಳೋದಲ್ಲ, ಇಲ್ಲ ಟ್ರೇ ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಭೂಮಿ ಮಣ್ಣಾಕಿ ಟ್ರೇ ಮಾಡ್ಬೇಕು. ಈಗ ಪ್ರಥಮವಾಗಿ ನಮ್ಮ ರೈತರು ಮೊದಲನೇದು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಇವತ್ತು ಹಳ್ಳಿಲೆಲ್ಲ ನರ್ಸರಿಗಳಾಗಿದಾವೆ, ನರ್ಸರಿಯಿಂದ ತಂದು ನಮ್ಮ ಭೂಮಿಗೆ ಹಾಕೋದಲ್ಲ. ನಾವೇನೇ ಈಗ ಶೂನ್ಯ ಬಂಡವಾಳದಲ್ಲಿ ನಾವು ನೈಸರ್ಗಿಕವಾಗಿ ನಾವು ಮಾಡಕ್ ಹೋಗ್ತೀನಿ ಅಂತ ಅಂದ್ರೆ ಮೊದಲು ನಮ್ಮ ಭೂಮಿಯ ಬೀಜ ನೆಡಬೇಕಾದ್ರೆ ನಮ್ಮ ಭೂಮಿ ಮಣ್ಣು ಹಾಕೊಂಡು ಭೂಮಿ ನೆಡಬೇಕು. ಅದು ಹುಟ್ಟಬೇಕಾದ್ರೆ ನಮ್ಮ ಭೂಮಿ ರುಚಿ ನೋಡಿರ್ಬೇಕು. ಅದು ಆವಾಗ ಉತ್ಕೃಷ್ಟವಾಗಿ ಅದನ್ನ ಸಸಿ ತಂದಿ ನಾವು ಬೇರೆ ಕಡೆಗೆ ನಾಟಿ ಮಾಡುವಾಗ ಬೀಜಕ್ಕೆ ಭೂಮಿಯ ಮಣ್ಣಿನ ಪರಿಚಯ ಆಗಿರ್ಬೇಕು ಅದ್ರ ರುಚಿ ತೋರಿಸಿರ್ಬೇಕು. ಅದನ್ನ ಹುಟ್ಟಿ ಮೊದಲು ತಾಯಿ ಬೇರೆ ಬರುತ್ತಲ್ಲ, ತಾಯಿ ಬೇರೆಗೆ ಆ ಭೂಮಿ ರುಚಿ ತೋರಿಸಿದಾಗ ಗುಣಮಟ್ಟನ ಅದು ನಮ್ಮ ಮತ್ತೆ ತೆಗ್ದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ನೆಟ್ಟಾಗ ಅದರ ಒಂದು ಪರಿಚಯ ಅದಕ್ಕಾಗಿರ್ತದಲ್ಲ, ಚೆನ್ನಾಗಿ ಬರುತ್ತೆ, ಉತ್ಕೃಷ್ಟವಾಗಿ ಬರುತ್ತೆ. ಸರಿ, ಇನ್ನು ಸಸಿ ಬೆಲ್ಲ ಸಸಿ ಮಾಡಿ ಮಾಡುವಂತ ಸಸಿ ಮಾಡುವಂತವು ನೇರವಾಗಿ ಈಗ ಅದೇ ಬೆಂಡೆ ಮತ್ತೆ ಸೋರೆ ಕುಂಬಳ ಪಡುಲ ಹೀರೆ ಹಾಗ್ಲ ಮತ್ತೆ ಇತರೆ ಬೀಜಗಳು ಏನ್ ಬರ್ತವೆ ರಾಗಿನೂ ಒಟ್ಲಿಕೊಂಡು ಹಾಕ್ಬೋದು ಲಂಗಾಗ್ರೂ ಹಾಕ್ಬೋದು ಮತ್ತೆ ಸಿರಿಧಾನ್ಯಗಳನ್ನು ಒಟ್ಲೂದ ಹಾಕ್ಬೋದು ಎನ್ಬಹುದು ಮತ್ತೆ ದ್ವಿದಳ ಧಾನ್ಯಗಳನ್ನು ಪೂರ್ತಿ ಬೇಕಾದ್ರೆ ನಾಟಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಪ್ರತಿ ಒಂದನ್ನು ನಮ್ಗೆ ಬೇಕಾಗಿರೋದು ಏನು ಅಂದ್ರೆ ಕೆಲವೊಂದು ಮಾತ್ರ ಒಂದು 6-5 ಬೀಜಗಳು ಮಾತ್ರ ಸಸಿ ಮಾಡ್ಕೊಂಡೇ ನಾಟಿ ಮಾಡ್ಬೇಕು. ಇನ್ನು ಮಿಕ್ತವೆಲ್ಲ ಡೈರೆಕ್ಟ್ ಆಗಿ ಹಾಕೋವೆ. ಒಂದು ಸಲಕ್ಕೆ ಒಂದು ಬೆಳೆಯಲ್ಲಿ ಒಂದು ತಳಿಯನ್ನ ಮಾತ್ರ ನೀವು ಹಾಕ್ತಿರ್ತೀರಿ? ಹೌದು, ಒಂದು ತಳಿ ಮಾತ್ರ. ಎರಡನೇ ತಳಿ ಹಾಕದೇ ಆದ್ರೆ 100 meter ಅಂತರದಲ್ಲಿ 100 meter ಅಂತರದಲ್ಲಿ ಹಾಕ್ಬೇಕು. ಹಾಕಿರ್ತೀರಿ. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ನೀವೇ ಹೇಳಿದ್ರಿ, ಈಗ ಸಂಶೋಧನಾ ಸಂಸ್ಥೆಗಳು ಯಾಕೆ ಈ ಹೈಬ್ರಿಡ್ ತಳಿಗಳನ್ನ ಪರಿಚಯಿಸಿದ್ರು ಅಂದ್ರೆ ಹೆಚ್ಚಿನ ಉತ್ಪಾದನೆ ಆಗ್ಲಿ ಅಂತ. ಗುಣಮಟ್ಟದ ಒಂದು ಉತ್ಪಾದನೆ ಆಗ್ಬೇಕು, ರೋಗ ಮುಕ್ತವಾಗಿರ್ಬೇಕು, ಕೀಟಗಳಿಂದ ಅವುಗಳಿಗೆ ಒಂದು ನಿರೋಧಕ ಶಕ್ತಿ ಇರಬೇಕು. ಈ ಅಂಶಗಳನ್ನೆಲ್ಲ ಒಳಗೊಂಡ ಹಾಗೆ ಅವರು ತಳಿಗಳನ್ನ ಸಂಶೋಧನೆ ಮಾಡ್ತಾ ಹೋದರು. ಇಲ್ಲಿ 3 ಕಾರಣಗಳಲ್ಲಿ ಮೊದಲನೇ ಕಾರಣ ಇಳುವರಿಯ ಪ್ರಮಾಣ. ನೀವು ಹೇಳಿದ್ರಿ ಒಂದು 40 ಜಾತಿಯ ತರಕಾರಿಗಳು ಬೇರೆ ಬೇರೆ ಇದೆ, ಟೊಮೆಟೋದಲ್ಲಿ ಅಷ್ಟಿದೆ, ಬದನೆಯಲ್ಲಿ ಇಷ್ಟು ಅಂತ. ಈ ಇಳುವರಿ ಪ್ರಮಾಣ ಒಂದೇ ಸಮ ಇರುತ್ತಾ ಹೇಗೆ ಸರ್? ಈಗ ಒಂದು ಗಿಡ ಈ ತಳಿಯ ಬದನೆ ಗಿಡ ಒಂದು 5 kg ಇಳುವರಿ ಕೊಟ್ರೆ ಇನ್ನೊಂದು ತಳಿದು ಅಷ್ಟೇ ನಿರೀಕ್ಷೆ ಮಾಡಬಹುದಾ? ಕಡಿಮೆ ಇರ್ಬೋದಾ, ಜಾಸ್ತಿ ಇರ್ಬೋದಾ, ಹೇಗೆ? ಇಳುವರಿಲಿ ನಮ್ಮ ಒಂದು ಅನಿಸಿಕೆ ಪ್ರಕಾರ, ನಾನು ಈಗ ಮಾಡ್ತಾ ಇರೋ ಪ್ರಕಾರ, ಇಳುವರಿಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಈಗ ಒಂದು ನಮ್ಮ ಅಂದಾಜ್ ಪ್ರಕಾರ ಒಂದು ಟೊಮೊಟೊ ಗಿಡ 1 ವರ್ಷ ತನಕ ಬರುತ್ತೆ. ಚಪ್ರ ಹಾಕಿ ಅದನ್ನ ಬಿಟ್ಕೊಂಡ್ರೆ, ಈಗ ಮದನಪಲ್ಲಿ ಮತ್ತೆ ಕುಂಕುಮ ಕೇಸರಿ ಮತ್ತೆ ಇನ್ನೊಂದು ಎಲ್ಲೋ ಚೆರಿ ಟೊಮೊಟೊ ಅಂತ ಬರುತ್ತೆ, ಅವೆಲ್ಲ 1 ವರ್ಷ ಬರುವಂತ ಪದಾರ್ಥಗಳು. 1 ವರ್ಷದಲ್ಲಿ ಪ್ರತಿದಿನ ಅದು ಹಣ್ಣು ಸಿಗ್ತಾ ಇರಬೇಕಾದ್ರೆ ಎಷ್ಟು ಕಾಯಿ ಬಿಡ್ಬೋದು ಬಳ್ಳಿ ಟೊಮೊಟೊ ಅಂತ ಅವೆಲ್ಲವ. ಈ ರೀತಿ ಇದೆ. ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೈಬ್ರಿಡ್ ಅಲ್ಲದೆ ಅಂತ ಹೇಳ್ತಾ ಇದಾರೆ. ರೋಗ ನಿರೋಧಕ ಶಕ್ತಿ ಇರೋದೇ ನಮ್ ನಾಟಿ ತರಕಾರಿಯಲ್ಲಿ, ಬೀಜಗಳಲ್ಲಿ. ಅದ್ರಲ್ಲಿಲ್ಲ. ಅದು ಯಾವ್ದಾದ್ರು ಒಂದು ಹುಳ ಬಂದು ಅದು ರೋಗ ಬಂದು ಇದಾಯ್ತು ಅಂತ ಸೊತೋಗ್ತದ ಅದು. ನಮ್ ನಾಟಿ ಗಿಡ ಒದ್ದಾಡ್ತಾ ಇರ್ತದೆ, ಅದಕ್ಕೆ ಯಾವ್ದಾದ್ರು ಒಂದ್ ನಮ್ ಸಿಂಪರಣೆ ಒಂದ್ ಕೊಟ್ಬಿಟ್ರೆ ಆಟೋ ನಿರೋಧಕ ಶಕ್ತಿ ಜಾಸ್ತಿ ಹೈಬ್ರಿಡ್ ಅಲ್ಲದೆ ಅಂತ ಹೇಳ್ತಾ ಇದಾರೆ. ರೋಗ ನಿರೋಧಕ ಶಕ್ತಿ ಇರೋದೇ ನಮ್ ನಾಟಿ ತರಕಾರಿಯಲ್ಲಿ, ಬೀಜಗಳಲ್ಲಿ. ಅದ್ರಲ್ಲಿಲ್ಲ. ಅದು ಯಾವ್ದಾದ್ರು ಒಂದು ಹುಳ ಬಂದು ಅದು ರೋಗ ಬಂದು ಇದಾಯ್ತು ಅಂತ ಸೊತೋಗ್ತದ ಅದು. ನಮ್ ನಾಟಿ ಗಿಡ ಒದ್ದಾಡ್ತಾ ಇರ್ತದೆ, ಅದಕ್ಕೆ ಯಾವ್ದಾದ್ರು ಒಂದ್ ನಮ್ ಸಿಂಪರಣೆ ಒಂದ್ ಕೊಟ್ಬಿಟ್ರೆ ಆಟೋಮೆಟಿಕ್ ಹೆಂಗ್ ಬೆನಿಫಿಟ್ ಅಂದ್ರೆ, ನಮ್ ನಾಟಿ ತರಕಾರಿ ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ನಾಟಿ ತರಕಾರಿ ಗಟ್ಟಿ ಇರ್ತದೆ. ಒಂದು ಸರಿ ನಾವು ಬೇಯಿಸಕ್ಕಾಗಲ್ಲ ಅದನ್ನ, ಸ್ವಲ್ಪ ಒಂದ್ 1/2 ಗಂಟೆ 10 ನಿಮಿಷ 1/2 ಗಂಟೆ ಲೇಟ್ ಆಗಿ ಬೇಯುತ್ತೆ ಬೇಯಿಸ್ಬೇಕಾದ್ರೆ, ಯಾಕಂದ್ರೆ ಆ ಶಕ್ತಿ ಅಷ್ಟಿದೆ ಅದು. ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಒಂದು ನಾವು ಒಂದು ವಿಸಲ್ ಕೂಗ್ತಿದಂಗೆ ಕುಕ್ಕರ್ಗೆ ಹಾಕಿದ್ರೆ ಅದ್ ಬೆಂದೋಯ್ತು ಅಂತ. ಹೌದು, ಆಗ ಜಲ್ದಿ ಬೆಂದಾಗ ಅದ್ರಲ್ಲಿ ಏನು ಇಲ್ಲ, ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಕಳ್ಕೊಂಡಿದೆ ಅದು. 4 ನಿಮಿಷ ಜಾಸ್ತಿ ಇರಬೇಕು. ಹೌದು, 4 ನಿಮಿಷ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಮ್ಗೆ ಆರೋಗ್ಯಕರ ಆಹಾರ ಸಿಕ್ತು ಅಂತ. ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ನೀವು ತರಕಾರಿ, ದ್ವಿದಳ ಧಾನ್ಯ ಬೆಳೆಗಳು, ಹಾಗೇನೆ ರಾಗಿ ಮತ್ತೆ ಸಿರಿಧಾನ್ಯ, ಇದೇ ರೀತಿಯ ಒಂದು ಪ್ರಯೋಗಗಳನ್ನ ನೀವು ಹಣ್ಣಿನ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಇತರ ಬೆಳೆಗಳಲ್ಲೂ ಮಾಡೋದಕ್ಕೆ ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದೀವಿ ಸರ್? ಮಾಡ್ತಾ ಇದೀವಿ. ಈಗ ಸ್ವಲ್ಪ ಸೀಬೆ ಗಿಡ ನೆಟ್ಟಿದೀವಿ, ಮತ್ತೆ ಹಲಸು ತಂದು ಹಲಸು ನಡೆಸ್ತಾ ಇದೀವಿ. ಸಪೋರ್ಟ್ ಇವೆಲ್ಲ ಒಂದು 40 ಜಾತಿನ ತೋಟಗಾರಿಕೆ ಮಾಡ್ಬೇಕು ಅಂತ. ಅಲ್ಲೂ ಸಹ ಬೀಜೋತ್ಪಾದನೆ ಮಾಡ್ಬೇಕು ಅಂತ ಮಾಡ್ತಾ ಇರೋದು ಮುಖ್ಯ ಗುರಿ ಅದೇನೆ. ಹೌದು, ಅದೇನೆ. ಈಗ ಇನ್ನು ಅಂಗಾಂಶ ಕೃಷಿ ಬಗ್ಗೆನೂ ನಾವು ಒಂದಿಷ್ಟು ನಿಮಗೂ ತಿಳುವಳಿಕೆ ಬಂದಿರುತ್ತೆ. ಹೌದು, ಅಂಗಾಂಶ ಕೃಷಿಯಲ್ಲೂ ಸಹ ಈ ರೀತಿಯ ನಾಟಿ ಪ್ರಭೇದಗಳನ್ನ ಅಭಿವೃದ್ಧಿ ಪಡಿಸಿ ಪ್ರಚುರ ಪಡಿಸೋದು ನಿಮ್ ಗಮನಕ್ಕೆ ಬಂದಿದೆಯಾ, ಅಥವಾ ಏನಾದ್ರು ಆ ರೀತಿ ಪ್ರಯತ್ನ ಮಾಡಿದ್ದೀರಾ ನೀವು ಅಂತ? ಸರ್, ಇಲ್ಲ ಮಾಡಿದ್ದಾರೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಕರೆದು ಅವರು ರೈತರಿಗೆ ತರಬೇತಿ ಕೊಡಿಸಿದ್ದಾರೆ. ನಮ್ಮ ನಾಟಿ. ನೀವು ಏನೆಲ್ಲ ತರಬೇತಿ ಪಡೆದಿದ್ದೀರಿ, ಎಲ್ಲೆಲ್ಲಿ ತರಬೇತಿ ಪಡೆದ್ರಿ? ಸರ್, ನಾವು ಒಂದು ನಾಗನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ನಾಗನಹಳ್ಳಿ ತರಬೇತಿ ಒಂದ್ ಎರಡು ಸರಿ. ಯಾವ ತರಬೇತಿ? ಏನು ಅದೇ ನಮ್ದು ಅಂದ್ರೆ ಕೃಷಿ ಬಗ್ಗೆನೆ ತರಬೇತಿ. ಈಗ ಸರ್ಕಾರದಲ್ಲಿ ಕೃಷಿ ಇಲಾಖೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರದೇ ಆದ ಒಂದು ತರಗತಿ ಇರ್ತವೆ. ಆ ತರಗತಿಗೆ ನಮ್ಮನ್ನು ಕರೆದಿದ್ರು, ನಾವು ಹೋಗಿದ್ದೋ. ಯಾಕಂದ್ರೆ ಹೆಚ್ಚಿನ ಯಾಕಂದ್ರೆ ಯಾರು ಎಲ್ಲಿ ಎಲ್ಲೆಲ್ಲಿ ಇರ್ತದೆ ಅದೆಲ್ಲ ತಿಳ್ಕೊಬೇಕು ನಾವು. ತಿಳುವಳಿಕೆ ಎಲ್ಲೆಲ್ಲಿ ಇರುತ್ತೆ ಅದೆಲ್ಲ ಪಡ್ಕೋಬೇಕು. ಅದ್ ಪಡ್ಕೊಂಡಾಗ ನಾವೇನು 10% ಪಡೆಯಕ್ಕಾಗಿಲ್ಲ, ಇನ್ನೂ ಪಡ್ಕೊಳ್ಳೋದಿದೆ. ಯಾಕಂದ್ರೆ ಎಲ್ಲಾ ದೊಡ್ಡವರು ಇರ್ತಾರೆ, ಆದ್ರೆ ಎಲ್ಲ ತಿಳ್ಕೊಬೇಕು. ಅದಕ್ಕೆ ನಾಗನಹಳ್ಳಿಗೆ ಹೋಗಿದ್ದೋ, ಇನ್ ಮತ್ತೆ ಸುತ್ತೂರ್ಗ್ ಹೋಗಿದ್ದೋ, ಮತ್ತೆ ಇದಕ್ಕೆ ಧಾರವಾಡಕ್ಕೆ ಹೋಗಿದ್ದೋ, ಅಲ್ಲೂ ಎಲ್ಲ ತಿಳ್ಕೊಂಡು ಬಂದಿದ್ದೀರಿ. ಎಲ್ಲಾ ಕಡೆಲೂ ಎಲ್ಲೆಲ್ಲಿ ನಮ್ಮ ರೈತರು ಚೆನ್ನಾಗಿ ಮಾಡ್ತಾ ಇದಾರೆ, ನಮ್ಮ ಹಿರಿಯಕರು ಇದಾರೆ, ಮತ್ತೆ ನಮ್ಮ ಅಜ್ಜಂದಿರು ಇದಾರೆ, ಅವ್ರ ಹತ್ರ ಎಲ್ಲ ತರಬೇತಿ ಪಡೆದಿದೀವಿ. ಇವೆಲ್ಲ ಕಡೆ ಎಲ್ಲ ನೀವು ಬೀಜಗಳನ್ನ ತಗೊಂಡು ಹೋಗಿರ್ತೀರಾ ಅಥವಾ ಅಲ್ಲಿಂದ ಸಿಗೋದನ್ನೆಲ್ಲ ತಗೊಂಡ್ ಬರ್ತೀರಿ? ಸರ್, ಇಲ್ಲಿಂದನೂ ತಗೊಂಡು ಹೋಗ್ತಾ ಇರ್ತೀವಿ. ಈಗ ಮಾರಾಟ ಇದೆ ನಮ್ದು, ಈಗ ಹೋದ ಕಡೆ ಬೀಜಗಳು ಕೇಳ್ತಾ ಇರ್ತಾರೆ, ಕೇಳ್ದಾ ಇದ್ದಾಗ ಅದು ಕೊಡ್ಲೇಬೇಕು ನಾವು. ಈಗ ಮಾಧ್ಯಮದಲ್ಲೆಲ್ಲ ಬಂದಿದೆ, ಪೇಪರ್ಗಳಲ್ಲೆಲ್ಲ ಈಗ ಆರ್ಟಿಕಲ್ ಎಲ್ಲ ಬಂದಿದಾವೆ, ಅವೆಲ್ಲ ಬಂದಿರೋ ಪೇಪರ್ ನ್ಯೂಸ್ ಕೊಟ್ಟಿರ್ತೀವಿ, ಹುಡ್ಕೊಂಡ್ ಬರ್ತಾರೆ, ಹುಡಿಕೊಂಡ್ ಬರ್ತಾ ಇರ್ತಾರೆ, ಮತ್ತೆ ತೋಟಕ್ಕೆ ಬರ್ತಾರೆ. ಪ್ರತಿ ಮಾಡಿದೀವಿ, ಏನ್ ಮಾಡಿದೀವಿ ಅಂತ ಅಂದ್ರೆ ಒಂದು ಗ್ರಾಮ್ ನಿಂದ ಹಿಡಿದು 25 ಗ್ರಾಮ್ ಗಂಟ ಒಂದ್ ಪ್ಯಾಕೆಟ್ ಅಂತ ಮಾಡ್ಬಿಟ್ಟಿದೀವಿ. ಒಂದ್ ಗ್ರಾಮ್ ಇರುತ್ತೆ, ಒಂದ್ ಗ್ರಾಮ್ ಒಂದು ವೆಯ್ಟ್ ಕಮ್ಮಿ ಇರುವಂತದ್ದು ಒಂದು ಬೀಜಗಳು ಬರುತ್ತೆ, ಹೆಚ್ಚು ಬೀಜ ಬರುತ್ತೆ, ಅದಕ್ಕೆ ಅದನ್ನ 1 ಗ್ರಾಮ್ ಮಾಡಿದೀವಿ. 1 ಗ್ರಾಮ್ ನಿಂದ 25 ಗ್ರಾಮ್ ಗಂಟ ಮಾಡಿದೀವಿ ಒಂದು ಪ್ಯಾಕೇಜ್ ಅಂತ ಅನ್ಬಿಟ್ಟು. ಆ ಪ್ಯಾಕೇಜ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೆಲವೊಂದು ಪ್ಯಾಕೇಜ್ 20 ರೂಪಾಯಿ ಕೊಡ್ತಾ ಇದೀವಿ, ಕೆಲವೊಂದು 25, ಕೆಲವೊಂದು 30. ನೀವು ಅವ್ರಿಗೆ ಹೇಳ್ತೀರಿ ಈ ತರಾನೇ ಬೆಳಿಬೇಕು ಅಂತ ಹೇಳಿ? ಹೌದು ಸರ್, ಪ್ರತಿ ರಾತ್ರಿ ಟೈಮು ಒಂದ್ 7:30 to 9 ಗಂಟೆ ತನಕ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ರೈತರುಗಳು ಫೋನ್ ಮಾಡ್ತಾ ಇರ್ತಾರೆ ಮಾಹಿತಿಗೆ, ಅದ ರೈತರ ಆದ್ರೆ ಫೋನಲ್ಲೇ ಮಾಹಿತಿ ಕೊಡ್ತಾ ಇರ್ತೀವಿ. ಮತ್ತೆ ಅದಲ್ದೇ ನಮ್ ತೋಟದಲ್ಲೇ ತರಗತಿ ಇದೆ, ಒಂದು ತಿಂಗಳಲ್ಲಿ ಒಂದು ಸಾರಿ ಕೊನೆ ಭಾನುವಾರ ಇಲ್ಲ ಫಸ್ಟ್ ಭಾನುವಾರದಲ್ಲಿ ಒಂದು ತರಗತಿ ಇಟ್ಕೊಂಡಿದ್ದೀವಿ. ಅವಶ್ಯಕತೆ ಇರುವಂತವ್ರು ಬಂದ ಅಲ್ಲಿ ತರಗತಿ ಕೆಲಸ ಮಾಡ್ತಾರೆ ನಿಮ್ ಜೊತೆ? ಹಾಗಾದ್ರೆ ಯಾರನ್ನೇ ಜೊತೆಲಿ ಕೆಲಸ ಕರ್ಕೊಂಡಿಲ್ಲ, ನೀವು ನಾವು ಮಕ್ಕಳು ನಮ್ಮ ಹೆಂಡತಿ ಇಷ್ಟೇ. ನಾವು 4 ಜನ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಮಕ್ಕಳು? ಅದೇ ಸರ್, ನಮ್ಗೆ 2 ಜನ ಹೆಣ್ಮಕ್ಳು, ನಾವು ನಮ್ಮ ಮಿಸಸ್. ನಾವು ಏನ್ ಸಂಸ್ಕರಣೆ ಮಾಡಿ ನಮ್ಮ ತೋಟದಿಂದ ತಂದು ಕೊಡ್ತೀವಿ, ಅದನ್ನ ನಮ್ಮ ಮಕ್ಕಳು ಅದನ್ನ ನೀಟಾಗಿ ತೊಳೆದು ಬೀಜಗಳೆಲ್ಲ ತೆಗ್ದು ಡ್ರೈಯರ್ಗೆ ಹಾಕಿ, ಸೀ ಡ್ರೈಯರ್ ಮಾಡ್ಕೊಂಡಿದೀವಿ, ಆ ಡ್ರೈಯರ್ಗೆ ಹಾಕಿ ಅದನ್ನ ಒಣಗಿಸಿ ಅದನ್ನಲ್ಲಿ ಕ್ಲೀನಿಂಗ್ ಮಾಡಿ ಅದನ್ನ ನೀಟಾಗಿ ಸಂಸ್ಕರಣೆ ಮಾಡಿ ಇಡೋದು ಮಕ್ಕಳದ ಜವಾಬ್ದಾರಿ. ಮಕ್ಕಳ ಕೆಲಸ ಎಲ್ಲ ಪ್ಯಾಕಿಂಗ್ ಮಾಡೋದೆಲ್ಲ, ತೋಟದಲ್ಲಿ ಬೆಳೆದು ತಂದು ಕೊಡೋದು ನಮ್ ಕೆಲಸ ಇಬ್ಬರಳದವೆ. ತೋಟದಲ್ಲೂ ನೀವು ಯಾವ ಸಹಾಯಕ್ಕೆ ಯಾರು ಕೃಷಿ ಕಾರ್ಮಿಕರನ್ನ ಇಟ್ಕೊಂಡಿಲ್ಲ? ಸರ್, ಯಾರನ್ನೂ ಇಟ್ಕೊಂಡಿಲ್ಲ. ಹಸುವಿನ ಕೆಲಸ, ಹಸುವಿನ ಕೆಲಸ, ತೋಟದ ಕೆಲಸ ಎಲ್ಲ ನಾವೇ ಮಾಡ್ತೀವಿ, ನಾವೇ ಮಾಡ್ಕೋತೀವಿ. ದಿನದಲ್ಲಿ ಆಗ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ನೀವು? ಸರ್, ಬೆಳಿಗ್ಗೆ ಒಂದು 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ತನಕ ತೋಟದಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ ಯಾರು ನಿಮಗೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಏನ್ ಪ್ರಮಾಣದಲ್ಲಿ ನೀವು ಒಪ್ಕೊಂಡಿರ್ತೀರೋ ಅಷ್ಟು ಮೇಲೆ ಉಳಿದ ಬಿತ್ತನೆ ಬೀಜಗಳನ್ನ ನೀವೇ ಮಾರಾಟ ಮಾಡ್ಕೊತೀವಿ. ಇಲ್ಲಿ ದರ ಮುಂಚೆನೆ ನಿಗದಿ ಆಗಿರುತ್ತೆ? ಹೌದು, ನಿಗದಿ ಆಗಿರುತ್ತೆ. ಬೀಜ ಕೊಡುವಾಗಲೇ ಅವ್ರು ಹೇಳಿರ್ತಾರೆ ಅಲ್ವಾ? ಹೌದು ಸರ್, ಬೀಜ ಕೊಡ್ಬೇಕಾರೆ ಈಗ ನಮ್ಗೆ ಒಂದ್ 10 ಕೆಜಿ ಬದನೆ ಬೀಜ ಈ ಸರಿ ಕೊಟ್ಟಿರೋದು ನಮ್ಗೆ, ಕಳ್ಸ ಸರಿ ಒಂದು 50 ಕೆಜಿ ಕೆಂಪು ತಂಟಿನ ಬೀಜ ಕೊಟ್ಟಿದ್ರು, 50 ಕೆಜಿ ಮೂಲಂಗಿ ಬೀಜ ಕೊಟ್ಟಿದ್ರು, 50 ಕೆಜಿ ಬೀನ್ಸ್ ಕೊಟ್ಟಿದ್ರು. ಅದಕ್ಕೆ ಮುಂಚೆಗೆ ದರ ಇದಾಗಿರ್ತದೆ. ಈ ದರದಲ್ಲಿ ನೀವು ಪೂರೈಕೆ ಮಾಡಿ, ದರದಲ್ಲಿ ಅಷ್ಟನ್ನ ಅವ್ರು ಬೆಳೆದು ಕೊಟ್ಬಿಡ್ತೀವಿ. ಒಂದು 5 ಕೆಜಿ 10 ಕೆಜಿ ಜಾಸ್ತಿ ಇರ್ತದೆ, ಅದನ್ನ ನಾವು ಶೇಖರಣೆ ಮಾಡಿ ಇಟ್ಕೋತೀವಿ. ಅದು ದಿನಾಂಕನೂ ನಿಗದಿ ಆಗಿರುತ್ತೆ. ಹೆಚ್ಚು ಕಡಿಮೆ ಸೌಲಭ್ಯಗಳು ಏನೆಲ್ಲ ಇದೆ ನಿಮ್ಮ ಕೃಷಿ ಭೂಮಿಯಲ್ಲಿ? ಸರ್, ಆಧುನಿಕ ನೀರಿನ ನಿರ್ವಹಣೆ ಹೆಂಗೆ? ನೀರಿನ ನಿರ್ವಹಣೆ ನಮ್ದು ಬೋರ್ ಇದೆ, ಬೋರ್ ಅಲ್ಲಿ ಬರೋದಾದ 1,000 to 1,500 ಲೀಟರ್ ಬರುತ್ತೆ ಒಂದ್ ದಿನಕ್ಕೆ. ಅದರಲ್ಲಿ ನಾವು 2.5 ಎಕರೆ ಜಮೀನನ್ನ ಮೇಂಟೈನ್ ಪಾಯಿಸೋ ಪದ್ಧತಿ ಸರ್. ಒಂದ್ ವಾರಕ್ಕೆ ಇವತ್ತು ನಾವು ನಾನು 20 ಸಾಲಿಗೆ ನೀರ್, ಒಂದ್ 20 ಸಾಲ ನೀರ್ಗ ಆಗುತ್ತೆ, ಇವತ್ತು ಹಾಯಿಸ್ತೀವಿ. 7 ದಿನಕ್ಕೆ ಒಂದ್ಸರಿ ನೀರ್ ಕೊಡ್ತಾ ಇರ್ತೀವಿ. ಈ ತರಕಾರಿ ಬೆಳೆಗಳಲ್ಲಿ ನೀರಿನ ಅವಶ್ಯಕತೆ ಮತ್ತೆ ಗೊಬ್ಬರದ ಅವಶ್ಯಕತೆ ಬೆಳೆಗಳಿಗೆ ಹೋಲಿಸಿದ್ರೆ ಹೆಚ್ಚಿರುತ್ತೆ ಸರ್. ಹೆಚ್ಚಿರುತ್ತೆ. ಹೇಗೆ ನಿಗದಿ ಮಾಡ್ತೀರಿ ನೀವು ಯಾವ ಬೆಳೆಗೆ ಎಷ್ಟು ಅಂತ? ನಾವು ನಿಗದಿ ಮಾಡೋದ್ ಹೆಂಗೆ ಅಂತಂದ್ರೆ, ಒಂದು ಬೆಳೆಗೆ ಒಂದು ನಾವು ಒಂದು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಆಗಲೇ 2015ರಲ್ಲಿ ಒಂದು ಟೊಮ್ಯಾಟೋ ಗಿಡಕ್ಕೆ ಎಷ್ಟು ನೀರ್ ಬೇಕು, ಒಂದು ಗಿಡ ನೆಟ್ಟಿ ಅದಕ್ಕೆ ಒಂದ್ ದಿನಕ್ಕೆ ಎಷ್ಟೆಷ್ಟು ಹಾಕ್ಬೇಕು, ಅದ್ ಬದುಕಬೇಕಾದ್ರೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಎಲ್ಲಾನು ಎಲ್ಲಾ ತರದ ಗಿಡನು ಒಂದು ಬೆಡ್ಡಲ್ಲಿ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಅವಕ್ಕೆ ಏನ್ ಮಾಡಿದ್ರೆ ಮಿಲಿ ಲೆಕ್ಕದಲ್ಲಿ ನೀರ್ ಕೊಟ್ಟಿದ್ದೆ ನಾನು. ಮಾಡ್ಕೊಂಡ್ರಿ ಆತರ? ಆ ರೀತಿ ಮಾಡ್ಕೊಂಡು ಅದು ಮಿಲಿ ಲೆಕ್ಕ ಕೊಟ್ಟಾಗ ಇವತ್ತು ನಾನು 10 ಮಿಲಿ ನೀರ್ ಕೊಡ್ತೀನಿ ಅನ್ಕೊಳ್ಳಿ, ಒಂದ್ ಗಿಡಕ್ಕೆ 10 ಮಿಲಿ ನೀರು ಎಷ್ಟಿರ್ತದೆ ಅದು ಎಷ್ಟೊತ್ತು ಗಂಟೆ ಇರುತ್ತೋ, ಒಂದಿನ ಇರುತ್ತೋ ಎರಡು ದಿನ ಇರುತ್ತೋ ಇಲ್ಲ ಗಂಟೆ ಲೆಕ್ಕದಲ್ಲಿ ಇರ್ತದೋ, ಅದನ್ನ ಒಂದ್ ಸ್ವಲ್ಪ ಬಿಸಿಲು ಟೈಮಲ್ಲಿ ನಾನು ಮಾಡಿದ್ದು, ಮಾರ್ಚ್ ತಿಂಗಳಲ್ಲಿ ಮಾಡಿದ್ದು. ಅದನ್ನ ಸಂಸ್ಕರಣೆ ಮಾಡಿದಾಗ ಅದು 10 ಮಿಲಿ ನೀರು ಒಂದ್ ದಿನಕ್ಕೆ ಸಾಕಾಯ್ತದೆ ಅಂತ ಅಂದ್ರೆ ಒಂದು 5 ದಿನಕ್ಕೆ ಅದಕ್ಕೆ 50 ml ಬೇಕಾಯ್ತದೆ. ಈ ರೀತಿ ನಾನು ಪರೀಕ್ಷೆ ಮಾಡಿದ್ದೆ. ಅದನ್ನ ಲೆಕ್ಕಾಚಾರ ಹಾಕೊಂಡೆ ನೀವು? ಹೌದು, ಲೆಕ್ಕಾಚಾರ ಹಾಕೊಂಡೆ ಮಾಡಿಲ್ಲ, ನೀರಿನ ನಿರ್ವಹಣೆ ಮಾಡಿ ನಿರ್ವಹಣೆ ಮಾಡಿದ. ನೀರಿನ ಉಳಿತಾಯ ಆಗುತ್ತೆ ಇದರಲ್ಲಿ. ಹೌದು, ನೀರಿನ ಉಳಿತಾಯ ಆಗುತ್ತೆ. ಈಗ ಕೆಲವು ಜನ ಡ್ರಿಪ್ ಮಾಡಿ ಅಂತಾರೆ. ಈಗ ನಾವು ಯಾವುದೇ ರೀತಿಯಾದ ಆಧುನಿಕ ಸಂಸ್ಕರಣೆ ಆಗ್ಲಿ, ಆಧುನಿಕ ಯಂತ್ರಗಳಾಗ್ಲಿ, ಆಧುನಿಕ ಕೃಷಿನೇ ಆಗ್ಲಿ, ಯಾವ್ದನ್ನು ಮಾಡ್ಕೊಂಡಿಲ್ಲ. ಹಾಗಿದ್ದು ಬದುಕು ಸಮೃದ್ಧವಾಗಿದೆ. ಬದುಕು ಸಮೃದ್ಧಿಯಾಗಿದೆ. ಏನೆಲ್ಲವನ್ನ ಸಂಪಾದನೆ ಮಾಡಕ್ ಸಾಧ್ಯ ಆಯ್ತು ಈ ರೀತಿ ಮಾಡಕ್? ಸರ್, ಇದೆಲ್ಲ ಮಾಡ್ಬೇಕಾರೆ ಈಗ ನಾನು ಹೊಗೆ ಸೊಪ್ಪು ಬೆಳೀತಾ ಇರ್ಬೇಕಾದ್ರೆ ನಾನು ಏನು ಮಾಡಕ್ ಆಗಿತ್ತಿಲ್ಲ. ಇವಾಗ ನಮ್ದೊಂದು 1 ಎಕರೆ ಭೂಮಿ ತಗೊಂಡು ಹೋಗ್ಕೊಳ್ಳಿ ಸರ್ ಸಾ, ಈ ಸಲ ಒಂದು 10 ಲಕ್ಷ ಖರ್ಚು ಮಾಡಿ ಒಂದು ಮನೆ ಮಾಡ್ದು. ಇನ್ನ ಮೊದಲು ಏನೊಂದು 7 ಲಕ್ಷ ಸಾಲ ಇತ್ತು, ಅದನ್ನ ತೀರಿಸಿದೀವಿ. ಒಂದು ಭರವಸೆ ಇದೆ ಜೀವನಕ್ಕೆ. ಆ ಜೀವನಕ್ಕೆ ಭರವಸೆ. ಇನ್ನು ಮುಂದೆ ಇನ್ನು ತುಂಬಾ ಚೆನ್ನಾಗಿರ್ತೀವಿ ಅನ್ನೋ ಒಂದು ಧೈರ್ಯ ಬಂದಿದೆ. ಧೈರ್ಯ ಇದೆ ಸರ್. ಹಸುಗಳೆಲ್ಲ ಎಲ್ಲಿಂದ ತಂದ್ರಿ ಸರ್? ಹಸುಗಳೆಲ್ಲ ನಮ್ದೇ ಮೂಲತಃ, ನಮ್ಮ ತಂದೆ, ನಮ್ಮ ತಂದೆಯಿಂದನೇ ಬಂದಿದ್ದು. ಯಾಕೆ ನಮ್ ತಂದೆ, ನಮ್ ತಾಯಿ ತಂದೆ ಇಲ್ಲ, ತಂದೆ ಮುಖ ನಾವು ನೋಡಿಲ್ಲ. ನಾವು ನಾವೆಲ್ಲ ನಮ್ಮ ಅಣ್ಣ ತಂದಿರೆಲ್ಲ ಸಾಕೊಂಡಾಗ ನಮ್ಮ ಪಾಲಕ್ ಬಂದಂತ ಹಸುಗಳು, ಅದನ್ನೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇರೆ ಬೇರೆ ತಳಿನ ಇದು ಮಾಡ್ಕೊಂಡು ಇದು ಮಾಡಿ. ನಿಮ್ಮ ಮಾತನ್ನ ಬೇರೆಯವರು ಸುಮಾರು ಜನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ಕಳಪ್ಪ ಅವರೇ. ನಂದು ದೂರವಾಣಿ ಸಂಖ್ಯೆ 9 0 8 0 6 4 7 3 6 9. 1 ನಂಬರ್ ಇದು. ಇನ್ನೊಂದು ವಾಟ್ಸಪ್ ನಂಬರ್ ಹೇಳ್ತೀನಿ ಅದನ್ನ, 9 1 9 0 5 9 2 8 9. ಇದು ವಾಟ್ಸಪ್ ನಂಬರು. ಈಗ ಹೇಳಿದ್ದು ಮೊದಲೇ ಹೇಳಿದ್ದು ಬಿ ಎಸ್ ಎನ್ ಎಲ್ ನಂಬರು. 2 ನಂಬರಲ್ಲಿ ಯಾವ ನಂಬರ್ ಫೋನ್ ಮಾಡಿದ್ರು, ಯಾವುದೇ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರು ಫೋನ್ ಮಾಡಿ. 7:30 ಮೇಲೆ, 7:30 ಇಂದ 9 ಗಂಟೆ ಫೋನ್ ಆನಲ್ಲೇ ಇರ್ತದೆ. 9:30 ಮೇಲೆ ಸ್ವಚ್ಛ ಆಯ್ತದೆ. ಅಷ್ಟೊತ್ತಿಗೆ ನೀವು ಯಾವತ್ತು ಫೋನ್ ಮಾಡಿದ್ರು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾ, ಔಷಧಿ ಮಾಡ್ಕೋಬೇಕಾ, ಮತ್ತೆ ಗೊಬ್ಬರ ಮಾಡ್ಕೋಬೇಕಾ, ಮತ್ತೆ ಒಂದು ಟಾನಿಕು ಇದೆ ಅದರಲ್ಲಿ ಟಾನಿಕ್ ಮಾಡ್ಬೋದು. ನಮ್ಮಲ್ಲಿ ಇರುವಂತಹ ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ಟಾನಿಕ್ ಯಾವ ರೀತಿ ಮಾಡಿಕೊಂಡು ಅದನ್ನ ಬೆಳೆಯ ಒಂದು ಸಂರಕ್ಷಣೆ ಮಾಡ್ಕೋಬೇಕು ಅಂತ, ಅದ್ರ ಬಗ್ಗೆನೂ ನಾನು ಮಾಹಿತಿ ಹೇಳ್ತಾ ಇರ್ತೀನಿ. ಇಲ್ಲ ನಿಮ್ಗೆ ಏನಾದ್ರು ಹತ್ರ ಇದ್ದು ಬರಬೇಕು, ತೋಟನೇ ನೋಡ್ಬೇಕು ಅನ್ನೋದಾದ್ರೆ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ ನಮ್ದು ತರಬೇತಿನ. ಅವತ್ತು ಬಂದು ನಮ್ಮ ತೋಟ ವಿಸಿಟ್ ಮಾಡ್ಬೋದು. ಗೊಬ್ಬರ ಸಂಸ್ಕರಣೆ ಮಾಡೋದು, ಔಷಧಿ ಸಂಸ್ಕರಣೆ ಮಾಡೋದು, ಪ್ರತಿಯೊಂದನ್ನು ನೀವು ವೀಕ್ಷಣೆ ಮಾಡಬೇಕು ಅಂದ್ರೆ ಬಂದೊಂದ್ಸರಿ ತೋಟಕ್ಕೆ ವಿಸಿಟ್ ಮಾಡಿ. ಈಗ ಕಳಪ ಹೇಳಿದ್ರಿ ಅದೇನೋ ಟಾನಿಕ್ ಅಂದ್ರಲ್ಲ, ಆ ಟಾನಿಕ್ ಏನು, ಅದಕ್ಕೇನು ಹೆಸರು ಇಟ್ಟಿದ್ದೀರಿ, ಹೆಂಗ್ ಮಾಡ್ತೀರಿ? ಸರ್, ಈಗ ನಾನು ಏನ್ ಔಷಧಿಗಳು ಮಾಡಿದೀನಿ, ಔಷಧಿಗಳಿಗೆ ಒಂದೊಂದು ಹೆಸರಿಟ್ಟಿದ್ದೀನಿ ನಮ್ದೇ ಆದ ಹೆಸರನ್ನ. ಇದನ್ನ ನಾನು ಯಾವ ರೀತಿ ಮಾಡ್ಕೊಂಡಿ ಅಂತ ಅಂದ್ರೆ, ಹಿಂದೆ ಇದ್ದಂತ ನಮ್ಮ ತಾತಂದಿರು, ಈಗ 90 ವರ್ಷ 100 ವರ್ಷ ಅಂತ ಇರುವಂತ ತಾತಂದಿರ ಜೊತೆ ಹೋಗಿ ನಾನು ಅವ್ರ ಜೊತೆ ಮಾತುಕತೆ ಆಡಿ, ಅವ್ರ ಹಿಂದೆ ಏನ್ ಸೊಪ್ಪು ಈಗ ಯಾವ್ದಕ್ಕೆ ಬೆಳೆಸ್ತಾ ಇದ್ರು, ಯಾವ್ಯಾವ್ದಕ್ಕೆ ಔಷಧಿ ಬಳಸ್ತಾ ಇದ್ರು, ಇದೆಲ್ಲಾನು ಸುಮಾರು ಜನನ ನಾನು ನೋಡಿ ಅವ್ರ ಜೊತೆ ಕಲ್ತು ಮತ್ತೆ ಆ ಸೊಪ್ಪನ್ನೆಲ್ಲ ತೋರಿಸ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಅದನ್ನ ನಾನು ಇದು ಮಾಡಿರೋದು. ಈಗ ಒಂದು ಗೋ ಅಮೃತ ಅಂತ ಅನ್ಬಿಟ್ಟು ಒಂದು ಗೊಬ್ಬರದ ಹೆಸರದು. ಈಗ ಗೊಬ್ಬರ ಗೋ ಅಮೃತ ಅಂತ ಅಂದ್ರೆ ಸಗಳಿ, ಗಂಜಲ, ದ್ವಿದಳ ಧಾನ್ಯದಿಟ್ಟು, ಮತ್ತೆ ಮೊಸರು, ಮತ್ತೆ ನಮ್ಮ ಭೂಮಿ ಮಣ್ಣು, ಇಷ್ಟನ್ನ ಸೇರಿಸಿ ಗೊಬ್ಬರ ಮಾಡಿದ್ರೆ ಅದು ಗೋ ಅಮೃತ ಆಯ್ತದೆ. ಟಾನಿಕ್ ಹೆಸರು? ಟಾನಿಕ್ ಹೆಸರು ದ್ವಿಪಲ ಅಂತ, ದ್ವಿಪಲ ಟಾನಿಕ್. ಆ ಟಾನಿಕ್ ಗೆ ಏನೇನ್ ಸೇರಿಸ್ಬೇಕು ಅಂತ ಅಂದ್ರೆ, ನಮ್ಮಲ್ಲಿ ಇರುವಂತ ದ್ವಿದಳ ಧಾನ್ಯಗಳಿಟ್ಟು, ಗೋಮೂತ್ರ, ಗೋಮೂತ್ರದ ಫಸ್ಟ್ ನಮ್ಮಲ್ಲಿ ಗೋಮೂತ್ರ ಅಂತ ಯಾತ್ ಕೇಳ್ತಾ ಇದ್ದೀನಿ ಅಂದ್ರೆ, ಗೋ ಆಧಾರಿತ ಕೃಷಿ, ಗೋ ಮೂತ್ರದಿಂದ ಪ್ರತಿ ಒಂದನ್ನು ನಮ್ಗೆ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂತ ಹೋಗುತ್ತೆ. ಹೋಗುತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ. ಮಾರಾಟ ಮಾಡೋದು ಅದೇನೆ ನೀವು? ಅದೇ ಅದೇ. ಒಂದು ಬೀಜನ 100 ಬೀಜ, 200 ಬೀಜ, 300 ಬೀಜ ಈ ತರ ಮಾಡಿ ಮಾಡಿ ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತಾ ಇದೀವಿ. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಗಮನಿಸ್ತಾ ಇರ್ಬೇಕಾಗತ್ತೆ. ಹೌದು, ನೀವೇ ಹೇಳಿದ್ರಿ ಒಂದು ಬೆಳೆಯಲ್ಲಿ ಬೇರೆ ಬೇರೆ ತಳಿಗಳು 100 ಮೀಟರ್ ಅಂತರದಲ್ಲಿ ನೀವು ಹಾಕ್ತೀನಿ ಅಂತ ಹೇಳಿದ್ರಿ. ಹೌದು ಅಲ್ವಾ? ಆ ತರದ್ದು ಬೇರೆ ಬೇರೆ ತರಕಾರಿಗಳು, ಸಿರಿಧಾನ್ಯ, ರಾಗಿ ಇದೆಲ್ಲ ನೀವು ಬೆಳೆದಿರ್ತೀರಿ. ಒಂದು ಬೆಳೆ ಆಯ್ತು, ಬೀಜ ಪಡ್ಕೊಂಡಾಯ್ತು, ಇನ್ನೊಂದು ಬೆಳೆ ಆ ಜಾಗಕ್ಕೆ ಹಾಕಕ್ಕಿಂತ ಮುಂಚೆ ಏನಾದರೂ ಭೂಮಿಗೆ? ಸರ್, ಇಲ್ಲ ಅದಕ್ಕೆ ಒಂದು ನಾವು ಹೇಳಬೇಕು ಅಂತ ಅಂದ್ರೆ, ಈಗ ನಾವು ಏಕದಳ ಪದ್ಧತಿ ನಾವು ಒಂದ್ಸರಿ ಮಾಡ್ತಾಕ್ ಹೋದಾಗ ಏಕದಳ ಪದ್ಧತಿಲಿ ದ್ವಿದಳನು ಸೇರಿಸ್ಕೋಬೇಕು. ಭೂಮಿ ಫಲವತ್ತತೆ ಕಾಪಾಡ್ಕೋಬೇಕು ಅಂತ ಅಂದ್ರೆ ನಾವು ಒಂದು ತರಕಾರಿನೇ ಮಾಡೋದಾಗ್ಲಿ, ನಾವು ಸಿರಿಧಾನ್ಯ ಮಾಡೋದಾಗ್ಲಿ, ರಾಗಿ ಮಾಡೋದಲ್ಲಿ ಹಾಗೆ ಮಧ್ಯ ಬೇರೆ ಸಾಲ ಹಾಕ್ತೀರಾ? ಹೌದು, ಸಾಲ ದ್ವಿದಳ ಹಾಕ್ಲೇಬೇಕು. ಯಾಕೆಂದ್ರೆ ಭೂಮಿ ಫಲವತ್ತತೆ ಕಾಪಾಡ್ಬೇಕಲ್ಲ ಸರ್. ಪ್ರತಿ ಬೆಳೆಗೂ ನಾವು ಏಕದಳನೆ ಹಾಕೊಂಡು ಹೋಗ್ತಾ ಇದ್ರೆ ಭೂಮಿ ಫಲವತ್ತತೆ ಕಮ್ಮಿ ಆಗ್ತಾ ಇರ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಏಕದಳ ದ್ವಿದಳ ಮತ್ತೆ ತರಕಾರಿ ಜೊತೆಲೂ ನಾವು ದ್ವಿದಳ ಹಾಕ್ತೀವಿ. ಇದು ಸಂಪೂರ್ಣವಾಗಿ ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ. ಇವತ್ತು ಈಗ ನಾವು ಬದನೆ ಸಾಲ ಇನ್ನ ಬದನೆ ಗಿಡನೇ ನೆಟ್ಬಿಟ್ಟು ಅಂತ ಅಂದ್ರೆ ಆ ಸಾಲಲ್ಲಿ ಬದನೆ ಗಿಡನೇ ಇರ್ತದೆ. ಅದು ಬದನೆ ಮತ್ತೆ ಟೊಮೊಟೊ ಭೂಮಿನ ಸತ್ವಾಂಶನ ಕಮ್ಮಿ ಮಾಡ್ತಾ ಇರ್ತದೆ. ಅದನ್ನ ಸತ್ವಾಂಶ ಕಮ್ಮಿ ಮಾಡ್ದಂಗ ನಾವು ನೋಡ್ಕೋಬೇಕು. ಏನ್ ಮಾಡ್ಬೇಕು ಅಂತ ಅಂದ್ರೆ ಮಧ್ಯೆ ಬೀನ್ಸು ಇಲ್ಲ ಹೆಸರುಕಾಳು ಇಲ್ಲ ಅಂತಂದ್ರೆ ಉದ್ದಿನ ಕಾಳು ಇಲ್ಲ ಅಲಸಂದೆ ಬರುತ್ತೆ ಮತ್ತೆ ಇಲ್ಲ ತೊಗರಿ ಬರುತ್ತೆ, ಇಂಥದನ್ನ ಮಧ್ಯೆ ಹಾಕ್ಬೇಕು. ಅದು ನಮ್ ತಿನ್ಲಿಕ್ಕಲ್ಲ, ಅಲ್ಲಿ ಅದನ್ನ ಭೂಮಿ ಸತ್ವಾಂಶನ ಕಾಪಾಡ್ಲಿಕ್ಕೆ ಆ ರೀತಿಯ ಒಂದು ಯೋಜನೆ ಹಾಕೊಳ್ಬೇಕು. ಆ ರೀತಿ ಯೋಜನೆ ಹಾಕೋಬೇಕು. ಹಾಗಾಗಿ ಒಂದು ಬೆಳೆ ತಗೊಂಡಾದ್ಮೇಲೆ ಮತ್ತೊಂದು ಬೆಳೆ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಭೂಮಿ ಸಿದ್ಧವಾಗಿರುತ್ತೆ. ಅದೇ ರೀತಿ 15 ಈಗ ಇವತ್ತು ಬೆಳೆ ಬಂತು, ಬೆಳೆ ಬಂದು 15 ದಿನಕ್ಕೆ ಮತ್ತೆ ಭೂಮಿ ಸಿದ್ಧತೆ ಆಗಿರುತ್ತೆ. ಈಗ ಬೆಳೆ ತಗೊಂಡಾದ್ಮೇಲೆ ಬೀಜ ತಗೊಂಡಾದ್ಮೇಲೆ ಕಟಾವ್ ಆದ್ಮೇಲೆ ತ್ಯಾಜ್ಯಗಳನ್ನೆಲ್ಲ ಒಂದು ಒಕ್ಕಡೆ ಒಂದು ತೊಟ್ಟಿ ಮಾಡಿದೀವಿ, ತೊಟ್ಟಿಲಿ ಹಾಕೊಡ್ತೀವಿ. ಅದ ಹಾಕೊಂಡು ಅದಕ್ಕೆ ಸ್ವಲ್ಪ ಮಣ್ಣು ಮತ್ತೆ ನಮ್ದು ಹಸುಗಳಿರ್ತದಲ್ಲ ಗೊಬ್ಬರಗಳೆಲ್ಲ ಕಡೆಗೆ ಅದೆಲ್ಲಾನು ಹಾಕಿ ಅದ್ರ ಮುಚ್ಚಳ ಮುಚ್ಕೊಂಡು ಅದೊಂದು 3-4 ತಿಂಗಳು ಆದ್ಮೇಲೆ ಅದನ್ನ ಬೇರೆ ಕಡೆಯಿಂದ ಅದನ್ನ ತೆಗ್ದಿ ಇದ್ದು ಹಾಕೊಂಡು ಅದನ್ನ ಭೂಮಿಗೆ ಹಾಕೋತಾ ಇರ್ತೀವಿ. ಇನ್ನು ನಿಮ್ಮ ರಾಸಿಗೆ ಬೇಕಾದ ಮೇವು, ಆ ಮೇವಿನ ತಳಿಗಳು ಯಾವ್ದಾದ್ರು ಪಾರಂಪರಿಕ ತಳಿಗಳು ಅವುಗಳು ಏನಾದ್ರು ಹೆಚ್ಚು? ಪಾರಂಪರಿಕ ತಳಿಗಳು ಅಂತ ಅಂದ್ರೆ ಹಿಂದೆ ಕಂಬುನ್ ಜೋಳ ಅಂತ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಅದು ಕಂಬು ಸಜ್ಜೆ ಮತ್ತೆ ಇನ್ನೊಂದು ಹೊಗರ್ ಜೋಳ ಅಂತ ಬರುತ್ತೆ ಕೆಂಪುಕ್ಕೆ ಚಿಕ್ಕದು. ಈಗ ಮಾಮೂಲಿ ಏನ್ ಬಿಳಿ ಜೋಳ ಬರುತ್ತೆ ಹುಬ್ಳಿ ಕಡೆ ಬೆಳಿತಾರೆ, ಅದೇ ರೀತಿ ಕೆಂಪದ್ ಬರುತ್ತೆ. ಇವು ಒಂದು 4 ಜಾತಿನ ನಾವು ಭೂಮಿನ ಒಂದ್ 10 ಕುಂಟೆ ಎರ್ಚ್ಕೊಬಿಟ್ರೆ ಹಾಕೋಬಿಟ್ರೆ ಅದು 3-4 ಕಟ್ಟು ಬರುತ್ತೆ, ಒಂದ್ ವರ್ಷಕ್ಕಂಟ ಕಟ್ಟು ಬರ್ತಾ ಇರ್ತದೆ. ನಾವು ಮುಂದೆ ಕುಯ್ಕೊಂಡು ಹೋಯ್ತಾರೆ ಹಿಂದೆ ಚಿಗುರು ಬರ್ತಾ ಇರ್ತದೆ. ಆ ರೀತಿ ಒಂದು ನಾವು ಈಗ ನೇಪೆ ಅದು ಇದು ಹುಲ್ ಬಂದಿದೆ ಅವೇನು ಹಾಕಲ್ಲ, ಇದನ್ನೇ ನಾವು ಕೊಟ್ಕೊಳ್ಳೋದು. ಇನ್ನು ಉಳಿದ ಪಶು ಆಹಾರಗಳು, ಪಶು ಮಾಮೂಲಿ ರಾಗಿ ಹುಲ್ ಇರ್ತದೆ. ಇನ್ನು ಆಹಾರಗಳು ಏನು ಕೊಡಲ್ಲ, ಪೀಡ್ಸ್ ಆಗ್ಲಿ ಅವು ಇವೇನೋ ಕೊಡ್ತಾರೆ ಅವೇನು ಕೊಡಲ್ಲ ನಾವು. ಅದನ್ನ ಬೇಕಾಗಿ ದನಗಳಿಗೂ ಪ್ರತಿ ಒಂದು ಹಸುಗಳಿಗೂ ಗೆರ್ಸೋದು, ಮೈಯೆಲ್ಲ ಗಾಯ ಆಗೋದು, ಉಣ್ಣಾಗೋದು, ಸಾಯೋದು, ಈ ಪರಿಸ್ಥಿತಿ ಆಯ್ತು. ಈ ನಮ್ಮ ಹಳ್ಳಿಲಿ ನಮ್ಮ 5 ದನಗಳು ಯಾವ್ದೇ ರೋಗ ಇಲ್ಲ, ಅಷ್ಟು ಆರೋಗ್ಯವಾಗಿ ಆರೋಗ್ಯವಾಗಿದಾವೆ. ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲೇ ಔಷಧಿಗಳಿದಾವೆ, ಅದು ಔಷಧಿಗಳಿದಾವೆ. ಔಷಧಿಗಳು ಏನ್ ಮಾಡ್ತೀವಿ ನಾವು 1 ವಾರಕ್ಕೂ 15 ದಿನಕ್ಕೊಂದ್ಸರಿ ಅದು ಮೇವಿನ ರೀತಿ ಕೊಡ್ತೀವಿ. ಅದಕ್ಕೆ ಔಷಧಿ ಸಸ್ಯಗಳು ಅದಕ್ಕೋಸ್ಕರ ಬೆಳೆಸಿದೀರಾ ನೀವು? ಅದೇನಿಲ್ಲ ಸರ್, ಎಲ್ಲ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪದಾರ್ಥಗಳೆಲ್ಲ ಅವೆಲ್ಲ ನಾವೇನ್ ಬೆಳೆಸ್ಬೇಕು ಸ್ವತಃ ಸ್ವಂತವಾಗಿ ಅದನ್ನ ಎಲ್ಲಿಂದೋ ತಂದು ಬೆಳೆಸ್ಬೇಕಾದ ಅವಶ್ಯಕತೆನೇ ಇಲ್ಲ, ಅದರೊಟ್ಟಿಗೆ ಅದೇ ಹುಟ್ಟಿರ್ತದೆ. ಅದನ್ನ ನಾವು ಪತ್ತೆ ಮಾಡ್ಕೋಬೇಕು, ಅದನ್ನ ತಿನ್ನಿಸ್ಬೇಕಷ್ಟೇ. ಆ ರೀತಿ ಮಾಡ್ಕೊಂಡು ಇವತ್ತು ನಮ್ಮ ಹಸುಗಳಿಗೆ ಯಾವ್ದೇ ಒಂದು ಇಂಜೆಕ್ಷನ್ ಕೊಡಿಸಿಲ್ಲ, ಯಾವ್ದೇ ರೀತಿಯಾದ ರೋಗ ಬರ್ಲಿಲ್ಲ, ಯಾವ್ದೇ ರೀತಿಯಾದ ಒಂದು ಇದು ಬರ್ಲಿಲ್ಲ. ಬಾರಿ ಚೆನ್ನಾಗಿದ್ದವು ನಮ್ಮ ಹಸುಗಳು, ಪ್ರತಿಯೊಬ್ರು ಹೇಳರು ಎಲ್ಲ ನಮ್ಮೆಲ್ಲ ರೋಗ ಬಂದು 8,000 ಖರ್ಚು ಮಾಡ್ದು, 8,000 ಖರ್ಚು ಮಾಡ್ದು, ಹಂಗಾಯ್ತು ಹಿಂಗಾಯ್ತು ಸೋತೋದ ಅಂತ. ನಮ್ಮ ಹಸುಗಳು ಸಮೃದ್ಧಿಯಾಗಿ ಆರೋಗ್ಯವಾಗಿ ಚೆನ್ನಾಗಿ ಅವ್ರ ಜೊತೆಲೆ ಮೇಯ್ಕೊಂಡು ಹೋಗುವ ಅವ್ರ ಜೊತೆಲೆ ಬರೋವು. ಕಳಪ ಅವ್ರ ಹಾಗಾದ್ರೆ ಅಂಗಡಿಯಲ್ಲಿ ನೀವು ತಗೊಳ್ಳೋದು ಏನು ಇಲ್ವೇ ಇಲ್ವಾ? ಇಲ್ಲ ಸರ್, ಅಂಗಡಿಲಿ ಅದೇ ಅಂಗಡಿಲಿ ತಗೊಳ್ಳುವಂತದ್ದು ಅದೇ ಈ ಉಪ್ಪು ಅಂತ ತಗೋಬೇಕಾಗುತ್ತೆ. ಎಣ್ಣೆ ಎಣ್ಣೆನ ಜಾಸ್ತಿ ನಾವು ಯೂಸ್ ಮಾಡಲ್ಲ, ಅದು ಎಣ್ಣೆ ಯೂಸ್ ಮಾಡೋ ಬದಲಿಗೆ ನಮ್ದು ಶೇಂಗಾ ಬೀಜ ಇದೆಯಲ್ಲ, ಶೇಂಗಾ ಎಳ್ಳು ಮತ್ತೆ ಕಡಲೆ ಅದನ್ನು ನೀವೇ ಬೆಳಿತೀರಿ? ಅದನ್ನ ನಾವೇ ಸ್ವಲ್ಪ ಬೆಳ್ಕೋತೀವಿ ಮನೆಗೆ ಆಗೋಷ್ಟನ್ನ, ಅದನ್ನ ಪೌಡರ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋತೀವಿ. ನಿಮ್ಮ ಆಹಾರ ಕ್ರಮಗಳಲ್ಲೂ ಕೆಲವೊಂದು ಹೌದು ಸರ್ ಮಾರ್ಪಾಡುಗಳಾಗಿ ಮಾರ್ಪಾಡಾಗಿದೆ. ನಮ್ಮ ಆಹಾರನ ನಾವೇ ತಯಾರು ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಉಪ್ಪು ಅಂತ ತಗೊಂಬರ್ತಾ ಇದೀವಿ. ಒಂದ್ ಬಟ್ಟೆಗೊಂದು ಸೋಪ್ ಒಂದು ಅದನ್ನು ಮಾಡ್ತಾ ಇದ್ದೋ ಅದನ್ನು ನಿಲ್ಸ್ಬಿಟ್ಟಿದೀವಿ ಇವಾಗ, ಅದನ್ನು ಒಂದು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಈಗ ಏನಂತಾರ ನಿಮ್ಮ ಅಣ್ಣ ತಮ್ಮಂದ್ರು, ಅವರು 4 ಜನ ಆದ್ರೂ ನಿಮ್ ತರ ನಿಮ್ಮ ಮಾರ್ಗನೇ ಬೇರೆ ಇದೆ, ಅವರ ದಾರಿಗಳೇ ಬೇರೆ ಇದೆ. ಹೌದು, ಏನಂತಾರ ಅವರೆಲ್ಲ? ಅಲ್ಲ, ಅವರು ಬರಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಸರ್, ಬರಬೇಕು ಅಂತ ಅವ್ರಿಗೆ ಪ್ರಯತ್ನ ಮಾಡ್ತಾವ್ರೆ, ಬರ್ತಾರೆ ಅವರು. ಇನ್ನೇನು ಅಂದ್ರೆ 3 ವರ್ಷ ಕಷ್ಟಪಟ್ರಿ ನೀವು? ಹಾಗಾದ್ರೆ ಹೌದು, 3 ವರ್ಷ ಕಷ್ಟಪಟ್ಟ ಸರ್. 3 ವರ್ಷ ಕಷ್ಟಪಟ್ಟಿದ್ದಕ್ಕೆ ಭೂಮಿ ಈಗ ಈ ಸ್ಥಿತಿನಲ್ಲಿ ಇದೆ ಸರ್. ಭೂಮಿ ತಾಯಿ ಅವತ್ತು 3 ವರ್ಷ ನಮ್ಗೇನು ಕೊಡದೇ ಇದ್ರೆ ಸಿಕ್ಕಿಲ್ಲ, ಇವತ್ತು ಕೊಡ್ತಾ ಇದ್ದಾಳೆ, ಸಂತೋಷವಾಗಿದ್ದೀವಿ. ಅದರಲ್ಲಿ ಎರಡೊಂದು ಮಾತಿಲ್ಲ, ತೃಪ್ತಿ ಇದೆ ಜೀವನದಲ್ಲಿ. ಜೀವನದಲ್ಲಿ ತೃಪ್ತಿ ಇದೆ ಸರ್. ಸರ್, ಈಗ ನಾವು ಒಂದನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು, ನಾವು ತಿಂತಾ ಇರೋದು ಅನ್ನ ಅಂತ ತಿಳ್ಕೊಂಡಿರ್ಬೋದು, ಅದು ಮಣ್ಣಲ್ಲಿ ಬರೋದು. ಪ್ರತ್ಯಕ್ಷವಾಗಿ ನಾವು ಅನ್ನ ತಿನ್ನೇ, ಪರೋಕ್ಷವಾಗಿ ಮಣ್ಣೇ ತಿಂತಾ ಇರೋದು. ಆ ಮಣ್ಣನ್ನ ನಾವು ಅಮೃತವಾಗಿ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ತಿನ್ನೋ ಅನ್ನದಲ್ಲೂ ಅಮೃತ ಇರುತ್ತೆ. ಅಮೃತ ಇರುತ್ತೆ. ನಾವು ಭೂಮಿನ ಸಾಯಿಸ್ಬಿಟ್ಟು